ಸಿರಿಧಾನ್ಯಗಳನ್ನ ತಿಂತಿದ್ರು. ಆದ್ರೆ ಇತ್ತೀಚೆಗೆ ನಾವು ಒಂದು ಫ್ಯಾಷನ್ ಇದ್ರಾಗಿ ಅಕ್ಕಿ ಅಂತ ಗೋಧಿ ಅಂತದೆಲ್ಲ ಬಳಕೆ ಮಾಡ್ತಿದ್ದಾರೆ, ಅಂತ ಆಹಾರ ನಾವು ಜಾಸ್ತಿ ಬಳಸಿದ್ವಿ. ಇದರಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ನಾವು ತುತ್ತಾಗ್ತಿದೀವಿ. ಯಾವ ಕಾಯಿಲೆಗಳು ಯಾವ ರೀತಿ ಬರ್ತವೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳು ಬಹಳ ಬಹಳ ಮಹತ್ವ ಪಡೀತಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಒಂದು ಜಾಗೃತಿನೇ ಮೂಡ್ತಾ ಇದೆ. ಹಾಗಾಗಿ ಎಲ್ಲರೂ ಸಿರಿಧಾನ್ಯಗಳನ್ನ ಬಳಸಿರಿ ಅಂತ ಹೇಳೋಣ. ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸಿಕೊಟ್ಟರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಹಾಗಾಗಿ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಸಿರಿಧಾನ್ಯಗಳಲ್ಲಿ ಇರುವ ಪೋಷಕಾಂಶಗಳು ಹಾಗೂ ಅವುಗಳ ಮಹತ್ವ ಕುರಿತು ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪಿ ಅಭಿಲಾಷ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಇನ್ನು ಮುಂದೆ ಕೇಳಿ, ಸಾವಯವ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿ ಅಳವಡಿಕೆ ಕುರಿತು ಹಿರಿಯೂರು ತಾಲೂಕು ಎಂಡಿ ಕೋಟೆ ಗ್ರಾಮದ ಕೃಷಿಕ ಶ್ರೀಧರ್ MS ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಎಂಡಿ ಕೋಟೆ ಗ್ರಾಮದ ಯುವ ಕೃಷಿಕರಾದಂತಹ ಶ್ರೀಧರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವದಲ್ಲಿ ಈ ಒಂದು ಬಹುಬೆಳೆ ಪದ್ಧತಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ತೆ ಸರ್. ಶ್ರೀಧರ್ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಇದ್ದೀರಾ? ಸರ್, ನಾನು ಇವಾಗ ಒಂದು 3 ವರ್ಷದಿಂದ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಗ್ರಾಮ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿದ್ರ ನೀವು? ಹಾ ಸರ್, ಹೋಗಿದ್ದೀನಿ. ಕೆಲವು ಕಡೆ ಕೆಲಸಕ್ಕೋಸ್ಕರ ಹೋಗಿದ್ದೀನಿ, ಆದರೂ ಅಲ್ಲಿ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಬೇರೆಯವ್ರ ಹತ್ರ ಹೋಗಿ ಅವ್ರ ಕೈ ಕೆಳ ಕೆಲಸ ಮಾಡಿ ಅವ್ರು ಅಂದಂಗೆ ಅನಿಸ್ಕೊಂಡು ಅವೆಲ್ಲ ಆಗಲ್ಲ ನಮ್ಮ ಕೈಲಿ. ಹಾಗಾಗಿ ನಾವು ಒಂದು 10 ಜನ ಕೆಲಸ ಕೊಡ್ಬೋದಲ್ಲ, ನಮ್ಮಿಂದ ಇನ್ನೊಂದು 4-5 ಫ್ಯಾಮಿಲಿ ಚೆನ್ನಾಗಿರ್ತಾವೆ ಅಂತೇಳಿ ನಾವು ಇಲ್ಲಿ ಹಳ್ಳಿಯಲ್ಲಿ ಕೃಷಿ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಏನು ವಿದ್ಯಾಭ್ಯಾಸ ಮಾಡಿಕೊಂಡು ಈಗ ಮತ್ತೆ ಪುನಃ ಈ ಗ್ರಾಮಕ್ಕೆ ಬಂದ್ರೆ? ನಂದು BSc ಬಯೋಟೆಕ್ನಾಲಜಿ ಆಗಿದೆ. ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ಈ ಕೃಷಿ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ, ಅಂದ್ರೆ ನಿಮ್ಮ ತಂದೆ ತಾಯಿಯರ ಏನಾರ ಒಂದು ಪ್ರೋತ್ಸಾಹ ಇತ್ತ? ಹಾ ಸರ್, ಅವರು ಇಲ್ಲಪ್ಪ, ಅವರು ಎಲ್ಲೂ ಹೋಗು ದುಡಿ ಅಂತ ಎಂದೂ ನಾನು ಕಳಿಸಿಲ್ಲ. ಅವರು ಜಮೀನಿದೆ, ಜಮೀನು ಮಾಡಿಸು, ಚೆನ್ನಾಗಿ ಬೆಳಿ ಅಂತೇಳಿ ಅವ್ರು ಯಾವತ್ತೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಇವತ್ತು ಕೂಡ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶ್ರೀಧರ್ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸರ್, ನನಗೆ 20 ಎಕರೆ ಇದೆ. ಒಂದು 300 ಹುಣಸೆ ಮರ ಹಾಕಿದ್ದೀನಿ. ಆಲೆ ಇಲ್ಲಿಗೆ 18-20 ವರ್ಷದಿದ್ದ ಅವು ಫಸಲು ಬಿಡ್ತಾ ಇದಾವೆ. ಹೊಲದ ಸುತ್ತೂರ ಬೇರೆ ಹಾಕಿದ್ದೀನಿ ಮರಗಳನ್ನ. ಚೆನ್ನಾಗಿದೆ ಹೊಲ, ಇವಾಗೆಲ್ಲ ಹಚ್ಚ ಹಸಿರಾಗಿ ಒಳ್ಳೆ ಫಲವತ್ತತೆ ಇದೆ. ಮಣ್ಣೆಲ್ಲ ನೀರು ಬಂದವು ಹರಿದೋಗಲ್ಲ, ಬೇರೆಲ್ಲ ಎಡ್ಕೊಂತವೆ, ಹಾಗಾಗಿ ಚೆನ್ನಾಗಿದೆ ಸರ್ ಕೃಷಿ ಇವಾಗ. ಹುಣಸೆ ಕೃಷಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಮಾಡಿದ್ರೆ? ಸರ್, 6 ಎಕರೆ ಫ್ಲಾಟ್ ಇದೆ. 6 ಎಕರೆ ಫುಲ್ಲು ಹುಣಸೆ ಮರ ಹಾಕಿದ್ದೀನಿ, ಮತ್ತೆ ಫುಲ್ ಬಾರ್ಡರ್ಗೆಲ್ಲ ಹಾಕಿದ್ದೀನಿ ಸರ್. ಸುಮಾರು 6 ಎಕರೆ ಅಂತಂದ್ರೆ ಎಷ್ಟು ಹುಣಸೆ ಮರ ನಾಟಿ ಮಾಡಿದ್ರ ನೀವು? ಹಾ ಸರ್, ಒಂದು 200 ನಾಟಿ ಮಾಡಿದೀವಿ 6 ಎಕರೆ ಫ್ಲಾಟ್ಗೆ. ಹೊಲದ ಬೌಂಡ್ರಿಗೆ ಒಂದು 100 ಮರ ಹಾಕಿದ್ದೀನಿ ಸರ್. ಒಟ್ಟು 300 ಗಿಡ ಹಾಕಿದ್ರ ನೀವು? ಹಾ ಸರ್, 300 ಗಿಡ ಇದೆ ಸರ್ ಹೊಲದಲ್ಲಿ. ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಹುಣಸೆ ಮರನ? ಸರ್, ಅದು 10-15 ಫೀಟ್ಗೆ ಒಂದೊಂದು ಮರಗಳನ್ನ ಹಾಕಿದೀವಿ. ಯಾಕಂದ್ರೆ ಅವ್ ಮರಗಳು ದೊಡ್ಡವಾದಾಗ ತುಂಬಾ ಹರಡ್ಕೊಂತವೆ, ಹಾಗಾಗಿ ಮತ್ತೆ ಅವಾಗ ತೊಂದರೆ ಆಗಬಾರ್ದು ಅಂತೇಳಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹಾಕಿದೀವಿ ಸರ್. ಅಂದ್ರೆ ಅಲ್ಲ, ಫಲಕ್ ಬಂದಿದ್ದೀನಿ? ಎಲ್ಲ ಬಂದೆ, ಫಲಕ್ಕೆಲ್ಲ ಬಂದಿದೆ. ಏನನ್ಸುತ್ತೆ ಶ್ರೀಧರ್ ಅವರೇ, ಈ ತರ ಹುಣಸೆ ನಾಟಿ ಮಾಡಿದ್ರಿಂದ ಇವತ್ತು ನಿಮಗೆ ಯಾವ ರೀತಿ ಆದಾಯ ಬರುತ್ತೆ? ಸರ್, ಒಂದು ಇವಾಗ ಮಳೆ ಕಮ್ಮಿ ಆದ್ರೂ ಹುಣಸೆ ಮರ ಫಸಲು ಕೊಟ್ಟೆ ಕೊಡುತ್ತೆ. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಏನು ಕೆಲಸ ಇರಲ್ಲ, ಒಂದು ಖರ್ಚು ಕಮ್ಮಿ. ಒಂದ್ಸಲಿ ನಾವ್ ಏನ್ ಹಾಕಿದ್ವಿ, ಒಂದ್ಸತಿ ನೀರ್ ಹಾಕಿದ್ವಿ ಸ್ವಲ್ಪ ಬೆಳೆವರೆಗೂ, ಅಲ್ಲಿದ್ದಲ್ಲಿ ನಾವ್ ನೀರ್ ಹಾಕಿಲ್ಲ, ಅದು ಮಳೆಯನ್ನೇ ಆಶ್ರಿತವಾಗಿ ಬೆಳೀತಾ ಇದೆ ಸರ್. ಅದು ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಈ ತರ ಕೊಡಲ್ಲ ನೀವು? ಇಲ್ಲ ಸರ್, ಏನು ಕೊಟ್ಟಿ, ರಾಸಾಯನಿಕವಾಗಿ ಏನು ಕೊಟ್ಟಿಲ್ಲ. ಅದಕ್ಕೆ ಅವಾಗ ಸಗಣಿ ಗೊಬ್ಬರ ಹೊಡಿಸಿದ್ವಿ ಅಷ್ಟೇ, ಅದ್ ಬಿಟ್ಟು ಮತ್ತೆ ಏನು ನಾವು ಅದಕ್ಕೆ ಇದು ಮಾಡಿಲ್ಲ. ಈಗ 300 ಹುಣಸೆ ಮರ ಇದಾವಲ್ಲ, ಒಂದು ಮರ ಎಷ್ಟು ನಿಮ್ಗೆ ಆದಾಯ ತಂದು ಕೊಡುತ್ತೆ? ಸರ್, ಅವಿನ್ನ 18 ವರ್ಷ ಸಸಿ ಮರಗಳಾಗಿದ್ರಿಂದ ಒಂದು ಮರಕ್ಕೆ ಒಂದು 5-6 ಚೀಲ ಹಿಡಿಯುತ್ತೆ ಸರ್. ಅದು ಟೋಟಲ್ ಸೇರಿ ಒಂದು 2-3 ಲಕ್ಷ ಆಗುತ್ತೆ ಸರ್. ಅದು ಅಂದ್ರೆ ಇನ್ನ ಇವಾಗ ಪ್ರಾರಂಭ ಆಗಿದೆ ಹಣ್ಣು ಕೊಡಕ್ಕೆ? ಅದು ಇವಾಗ ಸ್ಟಾರ್ಟ್ ಆಗಿದೆ, ಬೆಳೆ ತಗೊಂತ ಇದೀವಿ ಸರ್. ಇವಾಗ ಈಗ ಹುಣಸೆ ಬೆಳೆ ಒಳಗಡೆ ಏನಾದರೂ ಮಿಶ್ರ ಬೆಳೆಯಾಗಿ ಏನಾದರೂ ಬೆಳೀತಾ ಇದ್ರಾ? ಅದೇ ಸರ್, ಸಸಿ ಸಣ್ಣವಿದ್ದಾಗ ನಾವು ಎಲ್ಲ ಏನು ತೊಗರಿ ಉಳ್ಳಿ ಈ ತರ ಬೆಳೀತಾ ಇದ್ವಿ. ಇವಾಗ ಸ್ವಲ್ಪ ದೊಡ್ಡವಾಗಿದಾವಲ್ಲ, ಸ್ವಲ್ಪ ತೊಂದರೆ ಆಗುತ್ತೆ ಅಲ್ಲಿ ಬೆಳಿಲಿಕ್ಕೆ, ಬೇಸಾಯ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸದ್ಯಕ್ಕೆ ಅದನ್ನೆಲ್ಲ ಬೇಸಾಯ ಮಾಡಿ ತಂಗಿ ಬಿಟ್ಟಿದ್ವಿ ಸರ್. ಅಲ್ಲ, ಯಾವುದೇ ಬೆಳೆ ಬೆಳೆಯಕ್ಕಾಗಲ್ಲ. ಈಗ ಬೆಳಿಬಹುದು, ಸ್ವಲ್ಪ ತೊಂದರೆ ಆಗುತ್ತೆ, ಎಲ್ಲ ಗಿಡಗಳೆಲ್ಲ ಸಿಕ್ಕಂತವೆ, ಟ್ಯಾಕ್ಟರ್ ಹೊಡಿಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಹಂಗೆ ಬಿಟ್ಟಿದ್ವಿ ಸರ್. ಮತ್ತೆ ಗೋಧಿ ಅಂತಂದ್ರೆ ಎಷ್ಟೆಕರೆ ಒಳಗಡೆ ಈ ಒಂದು ಸಾವಯವ ಕೃಷಿ ಅಳವಡಿಸ್ಕೊಂಡು ಬೆಳಿತಾ ಇದ್ರ ಸರ್? ಒಂದು ಎಕರೆ ಹಾಕಿದೀನಿ ಸರ್ ಇವಾಗ, ಒಂದು ಎಕರೆಯಲ್ಲಿ ಬೆಳಿತಾ ಇದ್ದೀನಿ, ಅದಕ್ಕೆ ಸಾವಯವನ ಅಳವಡಿಸಿದ್ದೀನಿ ಸರ್. ಯಾಕನಿಸ್ತು ನಿಮಗೆ ಸಾವಯವ ಕೃಷಿಯನ್ನೇ ಅಳವಡಿಸ್ಕೊಂಡು ಈ ತರ ಬೆಳೆಗಳನ್ನ ಬೆಳಿಬೇಕಂತ? ಸರ್, ಸಾವಯವದಲ್ಲಿ ಒಂದು ಸಾಯಿಲ್ ಫರ್ಟಿಲಿಟಿ ಹೆಚ್ಚಾಗುತ್ತೆ, ಯಾಕಂದ್ರೆ ಫಲವತ್ತತೆ ಹೆಚ್ಚಾದಂಗೆ ನಾವು ವರ್ಷ ವರ್ಷ ಇನ್ ಜಾಸ್ತಿ ಫಸಲನ್ನು ಬೆಳಿಬಹುದು. ಇವಾಗ ಫಸ್ಟ್ನೇ ವರ್ಷ ನಾವು ಕೆಮಿಕಲ್ ಹಾಕಿ ಮಾಡಿದಾಗ ಬರುತ್ತೆ, ಚೆನ್ನಾಗಿ ಬರುತ್ತೆ ಇಳುವರಿ, ಬರಲ್ಲ ಅಂತ ಹೇಳಲ್ಲ. ಆದ್ರೆ ಪ್ರತಿ ವರ್ಷ ಅದಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ. ಒಂದ್ ವರ್ಷ ನನಗೆ 50 ಪ್ಯಾಕೆಟ್ ಗೋಧಿ ಆದವು, ನೆಕ್ಸ್ಟ್ ತಿರುಗು ವರ್ಷ ನಾನು ಅಲ್ಲಿಗೆ ಹಾಕಿದಾಗ 10 ಪ್ಯಾಕೆಟ್ ಕಮ್ಮಿ ಆಗುತ್ತೆ, ಮತ್ತೆ ಇನ್ನೊಂದು ವರ್ಷ ಹಾಕಿದಾಗ ಒಂದ್ 5 ಪ್ಯಾಕೆಟ್ ಕಮ್ಮಿ ಆಗುತ್ತೆ. ಹಿಂಗೆ ಅಂತಂತವಾಗಿ ಕ್ಷೀಣಿಸ್ತಾ ಹೋಗುತ್ತೆ ಕೆಮಿಕಲ್ ಹಾಕಿದ್ರೆ. ಈ ಸಾವಯವ ಮಾಡೋದ್ರಿಂದ ವರ್ಷ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್, ಅದು ಸಾಯಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಸಾವಯವ ಕೃಷಿ ಮಾಡಬೇಕು ಅಂತ ಯಾರಾದರೂ ತಿಳುವಳಿಕೆ ಹೇಳಿದಾಗ ನಮ್ಮ ಕೃಷಿಕರು ಅಷ್ಟೊಂದು ಸುಲಭ ಕೊಟ್ಕೊಳ್ಳಲ್ಲ. ಅಂತದ್ರಲ್ಲೂ ನೀವು ಯಾರ ಸಲಹೆ ಪಡ್ಕೊಂಡು ಈ ಒಂದು ಸಾವಯವ ಕೃಷಿ ಅಂತ ಮನಸ್ಸು ಮಾಡಿದೆ? ಸರ್, ಇಲ್ಲಿ ಸಿದ್ದನಹಳ್ಳಿಯಲ್ಲಿ ಜ್ಞಾನೇಶಣ್ಣ ಅಂತ ಇದ್ದಾರೆ, ಅವರು ಸಲಹೆ ಕೊಟ್ಟರು. ಮತ್ತೆ ನನ್ನ ಫ್ರೆಂಡ್ ಅರುಣ್ ಅಂತೇಳಿ, ಅವರು ಕೂಡ ಚೆನ್ನಾಗಿ ಓದಿರೋರು, ಬಂದು ನಮ್ಮೂರಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಅವರು ಮುಂದಾದ್ರಲ್ಲ, ನಾನು ಏನಾದ್ರು ಮಾಡಬಹುದು ಅಂತೇಳಿ ಸಾವಯವ ಕೃಷಿನ ನಾನು ಆಯ್ಕೆ ಮಾಡ್ತೀನಿ, ಖರ್ಚು ಕಮ್ಮಿ. ಈಗ ಪ್ರಾರಂಭದಲ್ಲಿ ಯಾವ ರೀತಿ ತಯಾರು ಮಾಡ್ಕೊಂಡ್ರೆ ಈ ಒಂದು ಸಾವಯವ ಕೃಷಿ ಮಾಡ್ಬೇಕಾದಾಗ? ಸರ್, ಪ್ರಾರಂಭದಲ್ಲಿ ನಾವು ಅಂದ್ರೆ ಫಸ್ಟ್ ನೆಟ್ಗೆ ಈ 5 ಬಾಳಿನ ಮಡಿಕೆ ಅಂತ ಬರುತ್ತೆ, ಅದನ್ನ ಹೊಡಿಸ್ತೀವಿ. ಹೊಡಿಸಿ ಅದನ್ನ ಎಲ್ಲ ಕುಂಡಿ ಅರಿಸ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಇದೇನು ಡಾಕ್ಟರ್ ಸಾಯಿಲ್ ಅಂತ ಬರುತ್ತೆ, ಆ ಡಾಕ್ಟರ್ ಸಾಯಿಲ್ನ ಸಿಂಪಡಣೆ ಮಾಡ್ತೀವಿ. ಯಾಕಂದ್ರೆ ಇಷ್ಟು ವರ್ಷ ಕೆಮಿಕಲ್ ಮಾಡಿರ್ತೀವಿ, ಒಂದೇ ಸತಿ ಆರ್ಗ್ಯಾನಿಕ್ ಹೋದಾಗ ತೊಂದರೆ ಆಗಬಾರ್ದು ಅಂತೇಳಿ ಡಾಕ್ಟರ್ ಸಾಯಿಲ್ನ ನಾವು ಸಿಂಪಡಣೆ ಮಾಡ್ತೀವಿ ನೆಲಕ್ಕೆ, ಅದರಿಂದ ಒಳ್ಳೆ ಬರುತ್ತೆ ಸರ್, ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಸಾಕಷ್ಟು ಈ ಒಂದು ಸಾವಯವ ಕೃಷಿ ಬಂದಾಗ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತಪ್ಪ. ಈ ನಿಟ್ಟಲ್ಲಿ ನಿಮಗೆ ಹೈನುಗಾರಿಕೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ. ಮತ್ತೆ ಹೈನುಗಾರಿಕೆ ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ರ? ಸರ್, ಹೈನುಗಾರಿಕೆ ಅಂದ್ರೆ ಇವಾಗ ಸದ್ಯಕ್ಕೆ ನಮ್ಮೂರಲ್ಲಿ ಎಲ್ಲಿ ಹಸುಗಳು ಮತ್ತೆ ಎಮ್ಮೆ ದನ ಇರ್ತಾವಲ್ಲ ಸರ್, ಅವ್ರ ಹತ್ರ ಗೊಬ್ಬರ ಕೊಳ್ತಾ ಇದೀವಿ, ಅವ್ರ ಹತ್ರ ಕೊಂಡ್ಕೊಂಡು ನಾವು ಹೊಲಕ್ಕೆ ಹಾಕ್ತಾ ಇದೀವಿ. ಸದ್ಯಕ್ಕೆ ನಾವು ಹೈನುಗಾರಿಕೆ ಮಾಡೋ ಪರಿಸ್ಥಿತಿಲಿ ಇಲ್ಲ ಸರ್, ಸ್ವಲ್ಪ ಹೊಲ ದೂರ ಆಗುತ್ತೆ ನಮಗೆ, ಅಲ್ಲಿದ್ದ ಹಾಲು ಅವೆಲ್ಲ ತರಲಿಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಅದಕ್ಕೋಸ್ಕರ ಹೈನುಗಾರಿಕೆಯನ್ನು ಆಯ್ಕೆ ಮಾಡಿಲ್ಲ ಸರ್. ಶ್ರೀಧರ್ ಅವರೇ, ಸಾಕಷ್ಟು ಈ ಒಂದು ಕೃಷಿ ಭೂಮಿಯನ್ನ ನೀವು ಸಾವಯವ ಕೃಷಿಗೆ ಅಳವಡಿಸಿಕೊಂಡಿದ್ರಲ್ಲ, ಬೇರೆ ಕಡೆ ಕೊಂಡು ನೀವು ಗೊಬ್ಬರ ತಂದು ನಿಮ್ಮ ಜಮೀನಿಗೆ ಕೊಟ್ಟು ಬೆಳೆದ್ರೆ ನಿಮ್ಗೆ ಸಾಕಷ್ಟು ಖರ್ಚು ಬರುತ್ತೆ ಒಂದ್ ಕಡೆ. ಸರ್, ಬರುತ್ತೆ ಸರ್, ಅಂದ್ರೆ ಸ್ವಲ್ಪ ಕೆಮಿಕಲ್ ಹಾಕಿ ಬೆಳೆಯೋದಕ್ಕಿಂತ ಇದು ಬೆಟರ್. ನಾವು 1 ಎಕರೆ ಈರುಳ್ಳಿ ಬೆಳಿಲಿಕ್ಕೆ 80-100 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಕೆಮಿಕಲ್ ಹಾಕಿದ್ರೆ. ಅದೇ ನಾವು ಸಾವಯವ ಮಾಡೋದ್ರಿಂದ ಆ ಒಂದು ಗೊಬ್ಬರದ ಖರ್ಚು ಉಳಿಯುತ್ತೆ, ಮತ್ತೆ ಔಷಧಿ ಖರ್ಚು ಉಳಿಯುತ್ತೆ, ಒಂದು ರೈತರಿಗೆ ಬೆನಿಫಿಟ್ ಆಗುತ್ತೆ ಸರ್ ಇದು. ಈಗ ಇನ್ನೊಂದ್ ಕಡೆ ನೀವೇ ಸ್ವತಃ ಹೈನುಗಾರಿಕೆ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ತಗಬಹುದಲ್ಲ ಸರ್? ಮಾಡಬಹುದು ಸರ್, ಅದಕ್ಕೆ ಸ್ವಲ್ಪ ಬಂಡವಾಳ ಬೇಕಲ್ಲ, ಸ್ವಲ್ಪ ಸಾವಯವದಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೆದು ನೆಕ್ಸ್ಟ್ ಮುಂದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಸರ್. ಇದ್ರ ಜೊತೆ ಮತ್ತೆ ಸಾವಯವದಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ವಿ ಅಂತ ಹೇಳಿದ್ರ, ಯಾವ ಯಾವ ತರಕಾರಿಗಳನ್ನ ಹೆಚ್ಚಾಗಿ ನೀವು ಬೆಳಿತಾ ಇದ್ರ, ಅಂದ್ರೆ ಯಾವ ಕಾಲದಲ್ಲಿ ಬೆಳಿತೀರ ಹೆಚ್ಚಾಗಿ? ಸರ್, ಇವಾಗ ನಾವು ಬೇಸಿಗೆಯಲ್ಲಿ ತರಕಾರಿನ ಮೆಚ್ಚ ಬೆಳಿತೀವಿ, ಯಾಕಂದ್ರೆ ಇವಾಗ ಎಲ್ಲರೂ ಈರುಳ್ಳಿ ಅಂತೇಳಿ ಈರುಳ್ಳಿ ಬೆಳಿತಾ ಇದಾರೆ. ನಾವು ಅದು ಏಕ ಮಾನೋಕ್ರಾಪಿಂಗ್ ಮತ್ತೆ ಮಲ್ಟಿ ಕ್ರಾಪಿಂಗ್ ಅಂತ ಇರುತ್ತೆ. ಮಾನೋಕ್ರಾಪಿಂಗ್ ಅಂದ್ರೆ ಒಂದೇ ತರ ಬೆಳೆ ಬೆಳೆಯೋದಕ್ಕಿಂತ ನಾವು ಮಲ್ಟಿ ಕ್ರಾಪಿಂಗ್ ಆಯ್ಕೆ ಮಾಡಿದಾಗ ಇವಾಗ ತರಕಾರಿ ಹಾಕ್ಬೋದು, ಸೊಪ್ಪು ಹಾಕ್ಬೋದು, ಮತ್ತೆ ಈರುಳ್ಳಿನೂ ಹಾಕ್ಬೋದು, ಗೋಧಿ, ರಾಗಿ ತರ ಎಲ್ಲಾ ಒಂದು ಬೆಳೆನ ಆಯ್ಕೆ ಮಾಡಿದೀವಿ. ಅದರಲ್ಲಿ ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ಇವಾಗ 4 ತಿಂಗಳಿಗೆ ಕಾಯ್ಬೇಕು, ನಾವೇನೇ ತರಕಾರಿ ಬರಲಿ ಈರುಳ್ಳಿ ಬರಲಿ 4 ತಿಂಗಳು ಕಾಯ್ಲೇಬೇಕು. ಅದಕ್ಕೆ ನಾವು ಸೊಪ್ಪನ್ನು ಆಯ್ಕೆ ಮಾಡಿದ್ವಿ. ಸೊಪ್ಪು ಹಾಕಿದಾಗ ಅದು ಮಂತ್ಲಿ ಇನ್ಕಮ್ ಬರ್ತಾ ಇರುತ್ತೆ, ಎಲ್ಲದಕ್ಕೂ ಒಂಥರ ಚೆನ್ನಾಗಿರುತ್ತೆ, ಸೊಪ್ಪು ಹಾಕಿ ಮೇಂಟೈನ್ ಮಾಡಬಹುದು. ಈಗ ಸೊಪ್ಪು ಅಂತಂದ್ರೆ ಯಾವ ರೀತಿ ಬೆಳಿತೀರ, ಯಾವ ರೀತಿಯಾದಂತ ಸೊಪ್ಪನ್ನು ಬೆಳಿತೀರ? ಸರ್, ನಾವು ಇದು ಸೊಬ್ಬಾಕ್ಸಿ ಮತ್ತೆ ಕೊತ್ತಂಬರಿ, ಪಲ್ಕನ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ತರ ಎಲ್ಲ ಸೊಪ್ಪುಗಳನ್ನ ಬೆಳಿತಾ ಇದೀವಿ ಸರ್. ಇವಾಗ ಅಂದ್ರೆ ಸಪರೇಟ್ ಸಪರೇಟ್ ಬೆಳಿತಾ ಇದ್ರ? ಹಾ ಸರ್, ಸಪರೇಟ್ ಸೊಪ್ಪು ಅಂದ್ರೆ ಎಲ್ಲ ಮಡಿ ಮಾಡಿಬಿಟ್ಟು ಅದಕ್ಕೆ ಡ್ರಿಪ್ ಆಗಿದೀವಿ ಸರ್. ನಾವು ನೀರ್ ಹಾಯಿಸೋದಕ್ಕಿಂತ ಡ್ರಿಪ್ ಮಾಡಿದ್ರೆ ಬೆಟರ್ ಅಂತೇಳಿ ಎಲ್ಲಕ್ಕೂ ಡ್ರಿಪ್ ಮಾಡಿದೀವಿ ಸರ್. ಸುಮಾರು ಅಂತಂದ್ರೆ ಸೊಪ್ಪಿನ ಬೆಳೆಯಲ್ಲ, ಹಂಗಾಗಿ ಬೇಸಿಗೆ ಟೈಮ್ ಸ್ವಲ್ಪ ಜಾಸ್ತಿ ಬೆಳಿತೀವಿ. ಈಗ ಬೇಸಿಗೆಯಲ್ಲಿ ಹೆಚ್ಚು ದರ ಸಿಗೋದಂತಂದ್ರೆ ಯಾವ ತಿಂಗಳಲ್ಲಿ ನಿಮಗೆ ರೇಟ್ ಸಿಗುತ್ತೆ? ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಸಿಗುತ್ತೆ ಸರ್. ಅವಾಗೆಲ್ಲ ನಿಮಗೆ ನೀರಿನ ಸಾಕಷ್ಟು ಸಮಸ್ಯೆ ಏನಾಗಲ್ಲ? ಇಲ್ಲ ಸರ್, ನಾವು ಡ್ರಿಪ್ ಅಳವಡಿಕೆ ಮಾಡಿದೀವಿ. ನಮ್ಮಲ್ಲಿ ಇರೋ ನೀರಿಗೆ ನಾವು ಜಾಸ್ತಿ ಬೆಳಿಲಿಕ್ಕೆ ಆಗಲ್ಲ, ಹಾಗಾಗಿ ನಾವು ನಮ್ಮ 1 ಇಂಚು 2 ಇಂಚು ನೀರು ಇರ್ತವೆ, ನಾವು ಡ್ರಿಪ್ ಅಳವಡಿಕೆ ಮಾಡ್ಕೊಂಡು 4 ಎಕರೆ ಮೇಂಟೈನ್ ಮಾಡ್ತಾ ಇದೀವಿ ಸರ್ ಇವಾಗ ನಾವು. ಈಗ ಅಷ್ಟೊಂದು ಬೇಸಿಗೆಯಲ್ಲಿ ಉತ್ಕೃಷ್ಟವಾಗಿ ಬರಲ್ಲ ಬೆಳೆ, ಸೊಪ್ಪಿನ ಬೆಳೆ ಅಂತಾರೆ, ಅಂತದ್ರಲ್ಲೂ ನೀವು ಯಶಸ್ವಿಯಾಗಿ ಯಾವ ರೀತಿ ಬೆಳಿತಾ ಇದ್ರ? ಯಾಕಂದ್ರೆ ಸಾವಯವ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ, ಹಾಗಾಗಿ ಮಣ್ಣಿನ ಫಲವತ್ತತೆ ಇರುತ್ತಲ್ಲ ಬರುತ್ತೆ ಸರ್, ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ ಸೊಪ್ಪೆಲ್ಲ. ಈ ಸೊಪ್ಪಿನ ಬೆಳೆಗೆ ಏನಾದ್ರೂ ರೋಗ ರುಜಿನ ಕಂಡು ಬಂದಾಗ ಅಂತಂದ್ರೆ ನೀವು ಯಾವುದೇ ಕ್ರಿಮಿನಾಶಕ ಬಳಸಲ್ಲ ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ಅದನ್ನ ತೊಟ್ಟಿ ತಗೊಳ್ತೀರ? ಸರ್, ಜೀವಾಮೃತ ಮಾಡ್ತೀವಿ, ಜೀವಾಮೃತ ಮಾಡಿ ಅದನ್ನ ಸಿಂಪಡಣೆ ಮಾಡ್ತೀವಿ. ಅದರಿಂದ ರೋಗ ಕಂಟ್ರೋಲ್ ಆಗುತ್ತೆ, ಬೇರೆ ಕಂಟ್ರೋಲ್ ಆಗುತ್ತೆ. ಇವಾಗ ನಾವು ತರಕಾರಿಗೆ ಈ ಮೊಟ್ಟೆ ಔಷಧಿನ ಹೊಡಿತಾ ಇದೀವಿ ಸರ್. ಆ ಎಲೆನ ಮಿಡತೆ ಕಡಿಯೋದು ಕಮ್ಮಿ ಆಗುತ್ತೆ, ಹುಳ ಬೀಳಲ್ಲ ಸರ್, ಆ ಮೊಟ್ಟೆ ವಾಸನೆಗೆ ಹುಳ ಕಮ್ಮಿ ಆಗ್ತವೆ. ಈ ಜೀವಾಮೃತ ಅಂತ ಹೇಳಿದ್ರಲ್ಲ, ಈ ಜೀವ ಮತ್ತೆ ಒಂದು 10 ಲೀಟರ್ ಆಕಳಿನ ಒಂದು ಗಂಜಲ ತಾಂಡ್ಬಿಟ್ಟು ಅದಕ್ಕೆ 2 ಕೆಜಿ ಕಡಲೆ ಇಟ್ಟು ಮತ್ತೆ 2 ಕೆಜಿ ಬೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು 4-5 ದಿನ ಇಡ್ತೀವಿ ಸರ್. ಅದನ್ನ ಬೆಳಗ್ಗೆ ಸಂಜೆ ಅದನ್ನ ಕ್ಲೀನ್ ಕಲಿಸ್ತಾ ಇರ್ತೀವಿ. ಅದು ಫುಲ್ ಮಿಕ್ಸ್ ಆದ್ಮೇಲೆ ಒಂದು 5-6 ದಿನ ಆದ್ಮೇಲೆ ನಾವು ಸಿಂಪಡಣೆ ಮಾಡ್ತೀವಿ ಸರ್. ಅದನ್ನ ಈಗೆಲ್ಲ ರೆಡಿ ಮಾಡ್ಕೊಳ್ತೀರಲ್ಲ ಜೀವಾಮೃತ ಅಂದ್ರೆ ಸೊಪ್ಪಿನ ಬೆಳೆಗೆ ರೋಗ ಇರಲಿಲ್ಲಪ್ಪ ಅಂದ್ರೆ ಸಿಂಪಡಣೆ ಮಾಡ್ತೀರಾ? ಏನ್ ರೋಗ ಬಂದಾಗ ಮಾತ್ರ ಸಿಂಪಡಣೆ ಮಾಡ್ತೀರಾ? ಇಲ್ಲ ಸರ್, ಅದು ರೋಗ ಬರಲಿ ಬಿಡಲಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಸರ್. ಅದರಿಂದ ಏನು ಎಫೆಕ್ಟ್ ಇಲ್ಲ. ನೀವು ಬಂದಾಗ ಬೇಕಾದ್ರೂ ಮಾಡಬಹುದು, ಇಲ್ಲ ನಾವು 15 ದಿನಕ್ಕೊಂದ್ಸಲಿ 10 ದಿನಕ್ಕೊಂದ್ಸಲಿ ಸಿಂಪಡಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ರಾಪ್. ಅಂದ್ರೆ ಮುಂಚಿತವಾಗಿ ಸಿಂಪಡಣೆ ಮಾಡಿದ್ರೆ ರೋಗಗಳನ್ನ ಬರೋದು ಹತೋಟಿ ಮಾಡಬಹುದು ಅಂತ ಹೇಳ್ತೀರಾ, ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್, ನಿಯಂತ್ರಣ ಮಾಡಬಹುದು. ಅಂದ್ರೆ ಎಲ್ಲಾ ಸೊಪ್ಪಿಗೆ ಒಂದೇ ರೀತಿಯಾದಂತ ಈ ಒಂದು ಜೀವಾಮೃತ ಸಿಂಪಡಣೆ ಮಾಡ್ತೀರಾ? ಹಾ ಸರ್, ಎಲ್ಲ ಸೊಪ್ಪಿಗೂ ತರಕಾರಿಗೂ ಮತ್ತೆ ಈರುಳ್ಳಿಗೂ ಈ ತರದ್ದೆಲ್ಲ ನಾವು ಸಿಂಪಡಣೆ ಮಾಡ್ತೀವಿ ಜೀವಾಮೃತ. ಮತ್ತೆ ಬೇರೆ ಜೈವಿಕ ಕ್ರಿಮಿನಾಶಕಗಳನ್ನ ಏನು ನೀವು ತಯಾರು ಮಾಡಿಕೊಂಡು ಆ ರೀತಿ ಸಿಂಪಡಣೆ ಮಾಡಲ್ಲ? ಇಲ್ಲ ಸರ್, ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ಜೀವಾಮೃತ ಮಾಡ್ತಾ ಇದೀವಿ ಮತ್ತೆ ದಶಪರ್ಣಿ ಅಂತೇಳಿ ಅದನ್ನ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್. ಸರ್, ಒಳ್ಳೆ ಸೊಪ್ಪನ್ನು ಬೆಳೆದ್ರೆ ನೀವು? ಹಾ ಸರ್, ಒಳ್ಳೆ ಸೊಪ್ಪನ್ನು ಬೆಳೀತಾ ಇದೀವಿ. ಆದ್ರೆ ಒಂದು ಏನಂದ್ರೆ ನಾವು ಸಾವಯವ ಮಾಡೋದ್ರಿಂದ ಮನುಷ್ಯನ ಹೆಲ್ತ್ ಚೆನ್ನಾಗಿರುತ್ತೆ. ಕೀಟನಾಶಕ ಬೆಳೆಯೋದ್ರಿಂದ ಅವನ ಹೆಲ್ತ್ ಹಾಳಾಗುತ್ತೆ, ಇದರಿಂದ ತುಂಬಾ ತೊಂದರೆಗಳಾಗ್ತದೆ ಸರ್. ಅಂದ್ರೆ ಗುಣಮಟ್ಟದ ಸೊಪ್ಪನ್ನ ಬೆಳೆಯಬಹುದು ಅಂತ ಹೇಳ್ತೀರಾ? ಹೌದು ಸರ್, ಗುಣಮಟ್ಟದ ಸೊಪ್ಪನ್ನು ಬೆಳೆಯಬಹುದು. ಶ್ರೀಧರ್ ಅವರೇ, ಈಗ ಬೇರೆಲ್ಲ ರಾಸಾಯನಿಕ ಬೆಳೆಸಿ ಈ ಒಂದು ಸೊಪ್ಪಿನ ಬೆಳೆಯನ್ನ ಬೆಳೆದಿರ್ತಾರಪ್ಪ, ಅಂದ್ರೆ ಆ ಒಂದು ಸೊಪ್ಪಿಗೂ ನೀವು ಬೆಳೆದಂತ ಒಂದು ಸಾವಯವದಲ್ಲಿ ಬೆಳೆದಿರ್ತಾರಲ್ಲ ಆ ಸೊಪ್ಪಿಗೂ ಏನು ಅಲ್ಲಿ ಗುಣಮಟ್ಟದಲ್ಲಿ ಬದಲಾವಣೆ ಕಂಡಿದ್ರೆ? ಗುಣಮಟ್ಟದಲ್ಲಿ ಅಂದ್ರೆ ಕಲರ್ ವೇರಿಯೇಷನ್ ಆಗುತ್ತೆ ಸರ್. ಮತ್ತೆ ಸ್ವಲ್ಪ ನಾವು ರಾಸಾಯನಿಕ ಹಾಕಿ ಬೆಳೆದ್ರೆ ಅದು ಸ್ಟಾರ್ಟಿಂಗ್ ಸ್ವಲ್ಪ ಶೈನಿಂಗ್ ಕಾಣುತ್ತೆ, ಆದ್ರೆ ಸ್ವಲ್ಪ ಹೊತ್ತು ನಾವು ಇಟ್ಟಾಗ ಅದು ಫುಲ್ ಬಾಡಿ ಹೋಗ್ಬಿಡುತ್ತೆ. ಈಗ ನಾವು ಸಾವಯವದಲ್ಲಿ ಬೆಳೆದಾಗ ಅದು ಅದ್ರ ಗುಣಮಟ್ಟ ಕಳ್ಕೊಳಲ್ಲ ಸರ್. ಅದು ಗುಣಮಟ್ಟ ಯಾವಾಗ್ಲೂ ಅದು ಶೈನಿಂಗ್ ಇದ್ದೇ ಇರುತ್ತೆ. ಈಗ ಸೊಪ್ಪು ಕಟಾವು ಮಾಡಿ ಈಗ ಮಾರಾಟಕ್ಕೆ ಒಯ್ಬೇಕಂತ ರೆಡಿ ಮಾಡ್ಕೊಳ್ತೀರಿ, ಏನಾದ್ರೂ ಕಾರಣಾಂತರದಿಂದ ನೀವು ಮಾರ್ಕೆಟ್ಗೆ ಸೊಪ್ಪನ್ನು ಒಯ್ಯಕ್ಕಾಗ್ಲಿಲ್ಲ ಅಂದ್ರೆ ಒಂದಿನ ಮನೆಯಲ್ಲಿ ಏನಾದ್ರೂ ಸ್ಟಾಕ್ ಮಾಡಿದ್ರೆ ಅಂದ್ರೆ ಗುಣಮಟ್ಟ ಕಳ್ಕೊಳಲ್ವಾ ಸೊಪ್ಪು? ಇಲ್ಲ ಸರ್, ಹಾಗೇನಿಲ್ಲ. ಯಾಕಂದ್ರೆ ನಾವು ಈಗ ಬೆಳಿಗ್ಗೆ ತಗೊಂಡೋಗ್ಬೇಕಂತ ಇಟ್ಟಿರ್ತೀವಿ, ಬೆಳಿಗ್ಗೆ ಏನೋ ಆಗಲ್ಲ. ಅದನ್ನ ಸಂಜೆವರೆಗೂ ನಾವು ಗೋಣಿಚೀಲ ಈರುಳ್ಳಿ ಪ್ಯಾಕೆಟ್ ಬರುತ್ತಲ್ಲ ಆ ಗೋಣಿಚೀಲನ ಅದರಲ್ಲಿ ಕಟ್ಬಿಡ್ತೀವಿ, ಸೊಪ್ಪು ಕಟ್ಟಿ ನೀರನ್ನ ಹಾಕ್ತೀವಿ. ನೀರು ಹಾಕಿದಾಗ ಸಂಜೆವರೆಗೂ ಅದು ಚೆನ್ನಾಗಿ ಒಂಥರ ಫ್ರೆಶ್ ಆಗಿರುತ್ತೆ ಸರ್. ಈ ತರ ಕೊಳೆಯೋದು ಆ ತರ ಏನಾಗಲ್ಲ? ಇಲ್ಲ ಸರ್, ಕೊಳೆಯೋದೇನಿಲ್ಲ. ಈ ಬೇರೆಲ್ಲ ರಾಸಾಯನಿಕ ಬಳಸಿದಂತ ಸೊಪ್ಪನ್ನ ನಾವು ನೋಡಿದ್ವಿ, ಒಂದ್ ಸ್ವಲ್ಪ ಒಂದ್ 2-3 ತಾಸು ಅದನ್ನ ಕಟ್ಟಿಟ್ರೆ ಕೊಳೆಯಂತ ಒಂದ್ ಪರಿಸ್ಥಿತಿ ಬರುತ್ತೆ. ಹಾ ಸರ್, ನಾವು ಯಾಕಂದ್ರೆ ಮೊದ್ಲೆಲ್ಲ ಅನುಭವಿಸಿದ್ವಿ. ನಾವು ಇವಾಗ ಒಂದ್ 3 ವರ್ಷದಿಂದ ಸರ್ ಸಾವಯವ ಮಾಡ್ತಾ ಇದೀವಿ. ಮೊದ್ಲೆಲ್ಲ ನಾವು ಕೆಮಿಕಲ್ ಹಾಕಿದಾಗ ಅದು ಬೇಗ ಕೊಳ್ತಾ ಬಿಡೋದು, ಸೊಪ್ಪನ್ನ ಉಪಯೋಗ ಪ್ರಿಸರ್ವ್ ಮಾಡಕ್ ಬರ್ತಾನೆ ಇರ್ಲಿಲ್ಲ. ಇವಾಗ ಚೆನ್ನಾಗಿದೆ ಸರ್, ಎಲ್ಲ ಪ್ರಿಸರ್ವ್ ಮಾಡಬಹುದು ಸೊಪ್ಪನ್ನ. ಈಗೆಲ್ಲ ಸೊಪ್ಪು ಕಟಾವ್ ಮಾಡ್ತಿರಲ್ಲ, ಮಾರಾಟ ಅಂತಂದ್ರೆ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಾ? ಸರ್, ನಾವು ಬಹಳ ಬೆಳೆದಾಗ ಇವಾಗ ಮಾರ್ಕೆಟ್ ಅಲ್ಲಿ ಮಾಡ್ತೀವಿ. ಇವಾಗ ಸಣ್ಣದಾಗಿ ಅಂದ್ರೆ ನಮ್ಮ ಸಾವಯವ ಸಂತೆಯಲ್ಲಿ ನಾವು ಕೊಡ್ತೀವಿ ಸರ್ ಅಲ್ಲಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕದು, ಯಾಕಂದ್ರೆ ಕಡಿಮೆ ಜನ ಬರ್ತಾರೆ, ದಿನ ದಿನಕ್ಕೆ ಹೆಚ್ಚಾಗುತ್ತೆ. ಅವಾಗ ನಾವು ಪೂರ್ತಿ ಏನೋ ಅಲ್ಲೇ ಮಾರಾಟ ಮಾಡ್ತೀವಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋವರೆಗೂ ಮಾರ್ಕೆಟ್ಗೆ ಬಿಡ್ತೀವಿ ಸರ್ ಸೊಪ್ಪ. ಈಗ ನಿಮ್ ಗ್ರಾಮದಲ್ಲಿ ನಮ್ಮ ಶ್ರೀಧರ್ ಅವರು ಈ ಒಂದು ಸಾವಯವದಲ್ಲಿ ಸೊಪ್ಪನ್ನು ಬೆಳೆದಾರಪ್ಪ, ನಾವೇ ಎಲ್ಲ ಕೊಂಡ್ಕೊಂಡು ಅದನ್ನ ಬಳಸಬಹುದು ಅಂತೇಳಿ ಈ ನಿಟ್ಟಿನಲ್ಲಿ ಏನಾದ್ರೂ ಗ್ರಾಮದ ಜನ ಏನಾದ್ರೂ ಕೊಂಡ್ಕೊಂಡು ಹೋಗ್ತಾರಾ? ಸರ್, ಕೆಲವರು ಕೇಳ್ತಾರೆ, ಇವಾಗ ಸ್ವಲ್ಪ ಎಜುಕೇಟೆಡ್ ಇದ್ದಂತವ್ರು, ಇಲ್ಲಪ್ಪ ಇದರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳಿ ಅವರು ಬಂದು ತಗೊಂಡೋಗ್ತಾರೆ ಸರ್. ನಮ್ಮ ಹತ್ರ ಸುಮಾರು ಜನ ತಗೊಂಡೋಗಿದ್ದಾರೆ, ಮತ್ತೆ ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ಗಳೆಲ್ಲ ತಗೊಂಡೋಗ್ತಾರೆ. ಯಾಕಂದ್ರೆ ಅವರು ಗೊತ್ತಿದ್ದಂತವ್ರು, ಇಲ್ಲಪ್ಪ ಇದರಿಂದ ಹುಡುಗರು ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳಿ ಸಾವಯವದಿಂದ ಬೆಳೆದಂತ ತರಕಾರಿ ಮತ್ತು ಸೊಪ್ಪನ್ನ ಕೊಂಡ್ಕೊಂಡು ಹೋಗ್ತಾರೆ ಸರ್. ಅವರು ನೀವು ಏನೇ ಸಾವಯವದಲ್ಲಿ ಬೆಳೆದ್ರು ಅಂದ್ರೆ ಮಾರ್ಕೆಟ್ ನಲ್ಲಿ ಹೋದಾಗ ಏನಾದ್ರೂ ನಿಮಗೆ ದರದಲ್ಲಿ ಏನಾದ್ರೂ ಬದಲಾವಣೆ ಆಗಲ್ಲ? ಇಲ್ಲ ಸರ್, ಹಂಗೇನಿಲ್ಲ. ಯಾಕಂದ್ರೆ ಸಪರೇಟ್ ನಮಗೆ ಮಾರ್ಕೆಟ್ ಇದ್ದಾಗ ವೇರಿಯೇಷನ್ ಆಗುತ್ತೆ, ಆದ್ರೆ ಮಾಮೂಲಿ ನಾವು ಒಂದೇ ಮಾರ್ಕೆಟ್ಗೆ ಹಾಕಿದಾಗ ಆ ಕೆಮಿಕಲ್ ಹಾಕಿ ಬೆಳೆದಂತ ಸೊಪ್ಪಿಗೂ ನಮ್ ಸೊಪ್ಪಿಗೂ ಸೇಮ್ ದರ ಸಿಗುತ್ತೆ ಸರ್ ಅಲ್ಲಿ. ಅಂದ್ರೆ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಮನಸ್ಸಿಗೆ ನೋವಾಗುತ್ತೆ? ಖಂಡಿತ ಸರ್, ಆಗುತ್ತೆ. ಮಾರ್ಕೆಟ್ ಇದ್ದ ನಮ್ಗೆ ಸ್ವಲ್ಪ ನಷ್ಟನ ಆಗುತ್ತೆ. ಯಾಕಂದ್ರೆ ನಾವು ಬೆಳೆದಿರ್ತೀವ, ಅವರು ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ. ನಮ್ಗೇನಂದ್ರೆ ನಾವು ನೋಡು ಎಷ್ಟು ಚೆನ್ನಾಗಿ ಬೆಳೆದಿವಿ ಸೊಪ್ಪು, ನಮ್ದು ಒಳ್ಳೆ ಹೆಲ್ತ್ ಐತೆ, ಹೆಲ್ತ್ ಕೊಡುತ್ತೆ, ಆದ್ರೆ ನಮಗೆ ರೇಟ್ ಸಿಗ್ಲಿಲ್ಲ ಅಂತೇಳಿ ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ. ಆದ್ರೂ ಏನು ಮಾಡಕ್ ಆಗ್ತಿಲ್ಲ ಸರ್. ಇವಾಗ ಈಗ ಸೊಪ್ಪಿನಿಂದ ಒಂದು ಬೆಳೆಯಲ್ಲಿ ನೀವು ಎಷ್ಟು ಆದಾಯ ತಗೊಳ್ತೀರಾ? ಸರ್, ಸೊಪ್ಪಿನಿಂದ ಅಂದ್ರೆ ನಾವು ಒಂದು 1/2 ಎಕರೆಯಲ್ಲಿ 1,000 ಸೀವುಡು ನಾವು ಸಬ್ಬಾಕ್ಸಿ ಬೆಳೆದ್ರೆ ಬರೀ ನಮ್ಗೆ ಮಾರ್ಕೆಟ್ ಅಲ್ಲಿ 2 ರೂಪಾಯಿ ಸಿಕ್ಕರು 2,000 ರೂಪಾಯಿ ದುಡ್ಡು ಆಗುತ್ತೆ. 1,000 ಸೀವುಡಿಗೆ 2,000 ಆಗುತ್ತೆ. ಹಿಂಗೆ ಎಲ್ಲಾ ಸೊಪ್ಪನ್ನು 1,000 ಸೀವುಡು ಆದಾಗ ಮಂತ್ಲಿ ಏನಿಲ್ಲ ಅಂದ್ರೆ ಒಂದು 10,000 ನಾವು ತಗೋಬಹುದು. ಅಂದ್ರೆ ಬಹುತೇಕ ಬೇಸಿಗೆಯಲ್ಲಿ ಸಾಕಷ್ಟು ರೇಟ್ ಇರುತ್ತೆ ಸೊಪ್ಪು? ಹೌದು ಸರ್, ಖಂಡಿತ. ಇವಾಗ ಬೇಸಿಗೆಯಲ್ಲಿ ರೇಟ್ ಇದ್ದೇ ಇರುತ್ತೆ, ಮಿನಿಮಮ್ 3-4 ರೂಪಾಯಿ ಅಂತೂ ನಮ್ಗೆ ಸಿಕ್ಕೇ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಏನಾದ್ರು ಟೊಮೆಟೊ, ಮೆಣಸಿನಕಾಯಿ, ಬದನೆಕಾಯಿ ಇವನ್ನೇನಾದ್ರೂ ಬೆಳೆಯಕ್ ಪ್ರಯತ್ನ ಮಾಡಿದ್ರೆ? ಹೌದು ಸರ್, ಹಾಕಿದೀವಿ. ಇವಾಗ ಟೊಮೆಟೊ, ಬದನೆ ಮತ್ತೆ ಮೆಣಸಿನಕಾಯಿನ ಹಾಕಿದೀವಿ, ಅದನ್ನ ಸಾವಯವದಲ್ಲಿ ಬೆಳೀತಾ ಇದೀವಿ ಇವಾಗ. ಅದರಲ್ಲಿ ಮತ್ತೆ ಬಹುಬೆಳೆ ಪದ್ಧತಿಯಾಗಿ ಅದಕ್ಕೆ ಅದು 4 ತಿಂಗಳು ಬೇಕಲ್ಲ, ಒಟ್ಟಾರೆ ಈ ಸಾವಯವ ಕೃಷಿಯಲ್ಲಿ ಬಹು ಬೆಳೆ ಪದ್ಧತಿಯನ್ನ ನೀವು ಅಳವಡಿಸಿಕೊಂಡಿದ್ರಲ್ಲ, ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಸರ್, ಖರ್ಚು ಕಮ್ಮಿ, ಮತ್ತೆ ಜಾಸ್ತಿ ಕೂಲಿಕಾರನ್ನ ತಗೊಳಲ್ಲ, ಮತ್ತೆ ರೈತರಿಗೆ ಒಂದು ತುಂಬಾ ಬೆನಿಫಿಟ್ ಆಗಿದೆ ಸರ್. ಇದು ಯಥೇಚ್ಛಾಗಿ ನಾವು ಬಹು ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡಬೇಕು, ಯಾಕಂದ್ರೆ ಒಂದೇ ರೀತಿ ಬೆಳೆ ಬೆಳೆದಾಗ ಲಾಸ್ ಆಗುತ್ತೆ ನಮಗೆ. ನಾವು 10 ಎಕರೆಯಲ್ಲಿ ಬರೀ ಈರುಳ್ಳಿನೇ ಬೆಳೆದ್ರೆ ಇವಾಗಿನ ರೇಟ್ ಇತ್ತು, ರೇಟ್ ಸಿಕ್ತು, ಅಕಸ್ಮಾತ್ ರೇಟ್ ಕಮ್ಮಿ ಆಯ್ತು ಅಂದ್ರೆ ಸಂಪೂರ್ಣವಾಗಿ ಲಾಸ್ ಆಗುತ್ತೆ, ಅವಾಗ ರೈತರಿಗೆ ಬಹಳ ಹೊಡೆತ ಬೀಳುತ್ತೆ. ಹಾಗಾಗಿ 10 ಎಕರೆಯಲ್ಲಿ 2 ಎಕರೆ ಈರುಳ್ಳಿ, 2 ಎಕರೆ ತರಕಾರಿ, 2 ಎಕರೆ ಸೊಪ್ಪು, ಈ ರೀತಿ ನಾವು ಬಹು ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡಿದಾಗ ಒಂದು ಲಾಸ್ ಆದ್ರೆ ಇನ್ನೊಂದರಲ್ಲಿ ಲಾಭ ಸಿಗುತ್ತೆ, ಹಾಗಾಗಿ ರೈತರು ಕುಗ್ಗಲ್ಲ. ಒಳ್ಳೇದು ಶ್ರೀಧರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವ ಪದ್ಧತಿಯಲ್ಲಿ ಬಹು ಬೆಳೆ ಪದ್ಧತಿಯನ್ನ ಯಾವ ರೀತಿ ಅಳವಡಿಸಿಕೊಂಡಿದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೂ ಸಾವಯವ ಕೃಷಿಯಲ್ಲಿ ಬಹು ಬೆಳೆ ಪದ್ಧತಿಯ ಅಳವಡಿಕೆ ಕುರಿತು ಹಿರಿಯೂರು ತಾಲೂಕು MD ಕೋಟೆ ಗ್ರಾಮದ ಕೃಷಿಕ ಶ್ರೀಧರ್ MS ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮರಳು ಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಭತ್ತದ ಬೆಳೆಯಲ್ಲಿ ಪೈರಿನ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕುಗಳು ಚೆನ್ನಾಗಿ ಬರ್ತವೆ. ತಡವಾಗಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕಿನ ಬೆಳವಣಿಗೆ ಆಗುವುದಿಲ್ಲ. ಮರಳು ಮಿಶ್ರಿತ ಮಣ್ಣಿನ ಜಮೀನುಗಳಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಸಿಂಪರಣೆ ಮಾಡುವುದರ ಮೂಲಕ ಸಾರಜನಕ ಒದಗಿಸುವುದು ಪರಿಣಾಮಕಾರಿಯಾಗಿರುತ್ತೆ. ಸೈನಿಕ ಹುಳುವಿನ ಹೊಸ ಪ್ರಭೇದ ಸ್ಪೋಡಾಫ್ಟೆರಾ ಫ್ರೂಜಿ ಫೆರಡಾವನ್ನು ಹತೋಟಿ ಮಾಡಲು ಕೀಟನಾಶಕಗಳಾದ ಡೈಮಿಥೇಟ್ %30 ಅಥವಾ ಥಯಾಮೆಥಾಕ್ಸಿಮ್ %12.6 ಮತ್ತು ಲಾಮ್ಡಾ ಸಹಲೋತ್ರಿನ್ %9.5 ZC ಅನ್ನು ಬಳಸಿ, ಇಲ್ಲವೇ NPV ನುಮೇರಿಯಾ ರಿಲೈ ಅಥವಾ ಮೆಟಾರೈಸಿಮ್ ಅನೈಸೋಪ್ಲಿಯೆ ಜೈವಿಕ ನಿಯಂತ್ರಣಕಾರಕಗಳನ್ನು ಬಳಸಬೇಕು. ರಾಗಿ ಬೆಳೆಯಲ್ಲಿ GPU 28, ಇಂಡಾಸ್ 5, ಇಂಡಾಫ್ 8, ML 365, MR 1, MR 6, L 5 ಎಂಬಂತಹ ರಾಗಿ ತಳಿಗಳಿದ್ದು ಇದನ್ನ ಖುಷ್ಕಿ ಜಮೀನುಗಳಲ್ಲಿ 1 ಎಕರೆಗೆ 5 kg ಬಿತ್ತನೆಗೆ ಉಪಯೋಗಿಸಬೇಕು. ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು 12 ಅಂಗುಲ ಅಂತರದಲ್ಲಿ ಸಂಯುಕ್ತ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಶಕ್ತಿಮಾನ್ ಮುಸುಕಿನ ಜೋಳದ ಬೆಳೆಯಲ್ಲಿ ಮಧ್ಯಂತರ ಬೇಸಾಯ ಮಾಡಿ ಕಳೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೂ ಮಣ್ಣಿನಲ್ಲಿ ಉತ್ತಮ ತೇವಾಂಶವಿರುವಾಗ ಬಿತ್ತಿದ 25-30 ದಿವಸಗಳಾಗಿರುವ ಬೆಳೆಗೆ 1 ಎಕರೆಗೆ 20 kg ಸಾರಜನಕ ಒದಗಿಸುವಂತಹ ರಸಗೊಬ್ಬರವನ್ನು ಕೊಟ್ಟು ಪೈರಿನ ಸಾಲುಗಳಿಗೆ ಮಣ್ಣನ್ನು ಏರಿಸಬೇಕು. ಹುರುಳಿ ಬೆಳೆಯನ್ನು ದಕ್ಷಿಣ ಒಣ ಪ್ರದೇಶಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲೇ ಬಿತ್ತನೆ ಮಾಡಬೇಕು. ತಡವಾದ ಬಿತ್ತನೆಯಿಂದ ಇಳುವರಿ ಕಡಿಮೆ ಆಗುತ್ತೆ. ಇನ್ನು ನೆಲಗಡಲೆ ಬಿತ್ತುವಾಗ ಜಿಪ್ಸಮ್ ಹಾಕಿಲ್ಲದ ಕಡೆಗಳಲ್ಲಿ 1 ತಿಂಗಳ ನಂತರ ಮಣ್ಣಿನಲ್ಲಿ ತೇವಾಂಶ ಇರುವಾಗ 1 ಎಕರೆಗೆ 200 kg ಜಿಪ್ಸಮ್ ಅನ್ನು ಸಾಲುಗಳ ಪಕ್ಕದಲ್ಲಿ ಪಟ್ಟಿಯಂತೆ ಹಾಕಿ ಸಾಲುಗಳಿಗೆ ಮಣ್ಣನ್ನು ಏರಿಸಬೇಕು. ಯಾವುದೇ ಕಾರಣಕ್ಕೂ 45 ದಿವಸಗಳ ನಂತರ ಬೆಳೆಯಲ್ಲಿ ಅಂತರ್ಬೇಸಾಯ ಅಂದರೆ ಎಡೆಕುಂಟೆಯನ್ನು ಒಡಿಬಾರದು. ತೊಗರಿ ಬೆಳೆಯ ಸಾಲುಗಳಿಗೆ ಬೆಳೆಯಿಟ್ಟ 6-7 ವಾರದಲ್ಲಿ ತಪ್ಪದೆ ಮಣ್ಣು ಹೇರಾಕುವುದರಿಂದ ತಾಕಿನಲ್ಲಿ ಬೀಳುವ ಮಳೆ ನೀರು ಅಲ್ಲಲ್ಲೇ ಸಂಗ್ರಹವಾಗಿ ಪ್ರತಿ ಮಳೆ ಹನಿಯು ಪೋಲಾಗದಂತೆ ಬೆಳೆಗೆ ಲಭ್ಯವಾಗುತ್ತೆ. ಯಾವುದೇ ಬೆಳೆಗೆ ಅವೈಜ್ಞಾನಿಕವಾಗಿ 2-3 ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಇದರಿಂದಾಗಿ ದುಷ್ಪರಿಣಾಮಗಳು ಹೆಚ್ಚಾಗುವುದಲ್ಲದೆ ಖರ್ಚು ಸಹ ಹೆಚ್ಚಾಗುತ್ತೆ. ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ September 7 ಆಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಲು ಕೋರಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ಕಿಸಾನ್ ಕಾಲ್ ಸೆಂಟರ್ 1800-180-1551 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ.